ಆಕಾಶವಾಣಿ ಮಡಿಕೇರಿ, ಸಮಯ 6:52. ನಿಧನ ಸುದ್ದಿ. ಭಾಗಮಂಡಲ ತಾವೂರು ಗ್ರಾಮತ್ರ ನೇರಾಟು ಒಕ್ಕಡ ಮನೆ ಪೌತಿ ಕೆಎಸ್ ನಾಣ್ಯಪ್ಪ ಎಂಡಪ್ಪೊಣ್ಣ ಗಂಗಮ್ಮ ತಾಮನೆ ಗಾಳಿಬಿಡು ಕನ್ನಿಕೋಡಿರ ಇಂಗ ತಂಡ 58ನೇ ಬೈತ್ಲು ಇಂದು ಪೊಲಕ 11 ಗಂಟೆಗೆ ಮರಣಪಟ್ಟಿತು. ಗಂಗಮ್ಮ ಎಂಡ ಚಾವು ಕೂಟೋ ನಾಳೆ ಮಧ್ಯಂತರ ಉಳಲು ಐಂಡ ತೋರಿಮಲೆ ಮೋಂಡ ಮನೆಯಲ್ಲಿಂದು ಒಕ್ಕಕರ ಅರಿಚಿಟ್ಟಿತು. ಮೂಲತಃ 1ನೇ ಮೊಣ್ಣಂಗೇರಿ ಗ್ರಾಮದ, ಪ್ರಸ್ತುತ ಮಡಿಕೇರಿ ವಿದ್ಯಾನಗರದಲ್ಲಿ ವಾಸವಿರುವ ಮೂವನ ರಮೇಶ್ ಅವರ ಪತ್ನಿ ಗಾಳಿಬೀಡು ಸರ್ಕಾರಿ ಶಾಲೆಯ ಶಿಕ್ಷಕಿ ಗಾಯತ್ರಿ ದೇವಿ ತವರು ಮನೆ ಚೆಟ್ಟಿನೆರವನ ಇವರು ಇಂದು ನಿಧನರಾದರು. 55 ವರ್ಷ ಪ್ರಾಯದ ಮೂವನ ಗಾಯತ್ರಿ ದೇವಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9990027004. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜೂನ್ ತಿಂಗ ಪಾದಿ ಕೈಂಜಕೋ ಮಳೆ ಇನ್ನೂ ಸರಿಯಾಯಿತು ಪುಡ್ಚಿತಲೆ. ಜಿಲ್ಲೆಯಲ್ಲಿ ಇದೀಗ ಚಿನಿಗೆನ್ನುಳ್ಳ ಮಳೆ ಬಪ್ಪವಾರತಿಂಜ ಜೋರಾಪ ಸಾಧ್ಯತೆ ಉಂಟು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ತಂದಿತ್ತು. ಈಂಡ ಮಾರಿಪತ್ ವಿಜಯವಾಡ ಹತ್ರ ನಿರೀಕ್ಷಕಗಳನ್ನು ರಾಮ್ ಭಜ್ ಅಂಗಡ ಮುಂದಾಳ ತಂದತ್ ರಾಷ್ಟೀಯ ವಿಪತ್ತು ನಿರ್ವಹಣಾ ಘಟಕ NDRF ಪತ್ತನೆ ಬೆಟಾಲಿಯನ್ರ ತಂಡ ಮುಂಜಾಗ್ರತರ ಕ್ರಮ ಆಯಿತು ಜಿಲ್ಲೆಗೆ ಬಂದಿತ್ತು. ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಗಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿ ಮಾಡಿದ್ದು ವರದಿ ಮಾಡಿಯೋಣ ತಂಡತ್ರ ಕೂಡ ಜಿಲ್ಲೆಯಲ್ಲಿ ಪ್ರಕೃತಿ ಚಡಿರ ನಿರ್ವಹಣೆ ರಮೇದ ಚರ್ಚೆ ನಡೆಸಿತು. ತಕ್ಕ ಪರಂದ ಜಿಲ್ಲಾಧಿಕಾರಿ ಮಳೆ ಎನ್ನೆಂಗಿ ಜೋರಾಚೆಂಗಿ ಪ್ರಕೃತಿ ಚಡಿನ ಅದ್ಭು ಚುಡುವನ್ನುಟ್ಟಲು ಅವಶ್ಯ ತಯಾರಿನ ಮಾಡಿಯೋವನಕ್ಕೆ ಎಣಿಸಿ. ಜಿಲ್ಲೆಗೆ ಬಂದ ಇರುವ ದಂಡ ಜನರ NDRF ತಂಡ ಜಿಲ್ಲೆಯ ಅಗ್ನಿಶಾಮಕ ಪೊಲೀಸ್ ರಕ್ಷಣಾ ಪಡೆಯ ತಂಡತ್ರ ಕೂಡ ಕೈಕೂಟಿ ಕಾರ್ಯನಿರ್ವಹಿಸುವ ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ತಜ್ಞಗಳನ್ನು ಅನನ್ಯ ವಾಸುದೇವ್ ಮಾಹಿತಿ ತಂತು. ಇದೇ 16/17 ನಡೆಪಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರತರ ನಿರ್ದೇಶನ ಪೋಲೆ ನಡೆಸುವಕ್ಕೆ ಅವಶ್ಯ ಕ್ರಮ ಎಡತ್ತೋವನಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಂಗಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಸೂಚನೆ ಕೊಡತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ CET ಪರೀಕ್ಷರ ಸಂಬಂಧ ವಿಡಿಯೋ ಸಂವಾದ ನಡೆತನ ಪಿಂಜ ಅಧಿಕಾರಿಯಡ ಕೂಡ ತಕ್ಕಬಾಕು ನಡೆತನ ಅವು ಏದೇ ತರತರ ಗೊಂದಲಕ್ಕೆ ಅವಕಾಶ ಕೊಡುಕತೆ ಪರೀಕ್ಷೆನ ಚಾಯೋಡೆ ನಡೆಸುವಕ್ಕೆ ಬೋಂಡಿಯ ತಯಾರಿನ ಮಾಡಿಯೋವನಿಗೆ ನಿರ್ದೇಶನ ಮಾಡಿಸಿ. ಇದೇ 16 ಪೊಲಕ 10:30 ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿನ್ನ ಸೈಂಟ್ ಮೈಕಲ್ಸ್ ಪದವಿ ಪೂರ್ವ ಕಾಲೇಜಲ್ಲೂ ಶುರುವಾಗ CET ಪರೀಕ್ಷೆನ ಜಿಲ್ಲೆಯ ಒಟ್ಟು 1,104 ಮಕ್ಕಳು ಅಳದುವ ಅಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಂಗ ಮಾಹಿತಿ ತಂತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ಇದೇ 16 10:30 ಮಧ್ಯಾಹ್ನ ದಂಡು ಗಂಟೆಗೆತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ನಡಪ. SSLC PUC ITI ಡಿಪ್ಲೊಮೊ ಕೂಡನಕ್ಕೆ ಪದವಿ ಪಡೆದ ಅರ್ಹ ಅಭ್ಯರ್ಥಿಯ ಒತ್ತ ದಾಖಲೆ ಪಿನ ಅರ್ಜಿಯೊಡೆ ಈ ಮೇಳಕ್ಕೆ ಕೂಡಿಯಾಡುವನಕ್ಕೆ ಉದ್ಯೋಗಾಧಿಕಾರಿ ಉಮಾ ಅರಿಚಿಟ್ಟಿತು. ಫಲಾನುಭವಿಯಕ್ಕೆ ಸರ್ಕಾರ ಕೊಡಪಂತ ಹಕ್ಕುಪತ್ರತನ ದುರುಪಯೋಗ ಮಾಡಿಯೋತೆ ತಂಗಳೆ ಮನೆ ಕಟ್ಟಿಯೋವನಿಗೆ ಶಾಸಕ ಮಂಡೆಪಂಡಪ್ಪ ಚುರಂಜನ್ ಅಣಚಿ. ಜಿಲ್ಲೆಯ ಕೊಡ್ಲಿಪೇಟೆ ಹೋಬಳಿಲಿ ಸುಮಾರು 10 ಲಕ್ಷ ರೂಪಾಯಿ ಖರ್ಚಿಲು ಚಾಯಿಕೂಟನ ನಾಡ ಕಚೇರಿನ ಉದ್ಘಾಟನೆ ಮಾಡಿತು. ಬಸವೇಶ್ವರ ಕಲ್ಯಾಣ ಮಂಟಪತ್ತು ನಡೆದ ಕಾರ್ಯಕ್ರಮತ್ತು ಕೊಡ್ಲಿಪೇಟೆ ವ್ಯಾಪ್ತಿಯಲ್ಲಿ ನಿವೇಶನ ಇಲ್ಲದ ಫಲಾನುಭವಿಯಕ್ಕೆ ಹಕ್ಕುಪತ್ರ ಕೊಡ್ತಿತ್ತು. ತಕ್ಕ ಪರಂದ ಅವು ಮನೆ ಇಲ್ಲತೆಂಗ ಮನೆ ಕಟ್ಟಿಯೋಡು ಅನ್ನೋ ಉದ್ದೇಶದಿಂದ ಸರ್ಕಾರ ಅರ್ಹಂಗಕ್ಕೆ ನಿವೇಶನ ಕೊಡ್ತನುಂಡು. ಈ ನಿಟ್ಟಲ್ಲಿ ಸರ್ಕಾರ ನಿರ್ಗಮನ ಶುಲ್ಕ ಕಟ್ಟಿದ್ದು ಹಕ್ಕುಪತ್ರ ಪಡೆದುವಂಡ ಮೂಲಕ ಸರ್ಕಾರತರ ಯೋಜನೆಯ ಪ್ರಯೋಜನ ಪಡೆದುವನಿಗೆ ಸಲಹೆ ಮಾಡಿಸಿ. ಸೋಮರ್ಪೇಟೆ ತಹಶೀಲ್ದಾರ್ ಗೋವಿಂದರಾಜು ಅಂಡ್ ಕೋರು ಕಾರ್ಯಕ್ರಮ ನಡೆದ ಕಾರ್ಯಕ್ರಮಕ್ಕೆ 130 ಕುಟುಂಬಕ್ಕೆ ಹಕ್ಕುಪತ್ರ ಕೊಡ್ತದೆ. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯ ಆದನೆಯಲ್ಲಿ ಜಿಲ್ಲೆಯ ವಿರಾಜಪೇಟೆ ಪಿನ್ನ ಪೊನ್ನಂಪೇಟೆ ತಾಲೂಕರ ನಾಗರಿಕಂಗಕ್ಕೆ ತೋಕು ಬಳಸುವಂಡ ಮೀದ ತರಬೇತಿ ಕಾರ್ಯಕ್ರಮ ಇದೇ 15 ಒಂದು ವಾರ ಕಾಲ ಗೋಣಿಗೊಪ್ಪತ್ತು ನಡಪ. ಈ ಸಂಬಂಧ ತೋಕು ತರಬೇತಿ ಪಡೆದೋಕೆ ಇರಾದೆ ಉಳ್ಳ ವಿರಾಜಪೇಟೆ ಪಿನ್ನ ಪೊನ್ನಂಪೇಟೆ ತಾಲೂಕಕ್ಕೆ ಅಡಗಿನ ನಾಗರಿಕಂಗ ಅರ್ಜಿನ ವಿರಾಜಪೇಟೆ ಉಪಾಧೀಕ್ಷಕಂಗಡ ಕಚೇರಿಗೆ ನಾಳೆ 6 ಗಂಟೆ ವಳಯ ಎತ್ತು ಚಿಡುವನಿಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಗಳನ್ನು ಮಲ್ಚಿರ ಅಯ್ಯಪ್ಪ ಅರಿಚಿಟ್ಟಿತು. ಜಿಲ್ಲೆಯ ಪೊನ್ನಂಪೇಟೆ ತಾಲೂಕು ವಾಸವುಳ್ಳ ಮಾಜಿ ಪಟ್ಟಳಕಾರ ಪಿ ಅಂಡ ಕುಟುಂಬ ಅದುಪುಚಿಟ್ಟುಳ್ಳ ತೊಂದರೆ ತಾಪತ್ರಯತ್ನ ಚರ್ಚೆ ಮಾಡಿದ್ದು ಪರಿಹಾರ ಮಾಡುವ ನಿಟ್ಟಲ್ಲಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕೊರವು ಕಾರ್ಯಕ್ಕೆ ಇದೇ 21 ಪೊಲಕ 11:30 ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲ್ಲಿ ನಡಪ. ಈ ಸಂಬಂಧ ಈ ಸಭೆಯಲ್ಲಿ ಕೂಡಿಯಾಡುವ ಕಿರಾದೆ ಉಳ್ಳ ತಾಲೂಕರ ಮಾಜಿ ಪಟ್ಟಾಳಕಾರ ಇಲ್ಲಿಂಗ ಅಂಡ ಕುಟುಂಬಕಾರ ಅರ್ಜಿರ ಕೂಟಕ್ಕೆ ಒತ್ತ ದಾಖಲೆನ ಮಡಿಕೇರಿಯಲ್ಲಿ ಉಳ್ಳ ತಂಗಡ ಕಚೇರಿಗೆ ಪೋಸ್ಟರ್ ಮೂಲಕ ಇಲ್ಲಿಂಗ ಇಮೇಲ್ರ ಮೂಲಕ ಇದೇ 16 ವಳಯ ಎತ್ತು ಚಿಡುವನಕ್ಕೆ ಸೈನಿಕ ಕಲ್ಯಾಣ ಪಿನ್ನ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಇಲ್ಲಿಗೆ ಬೈಟೆತರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಹೆಚ್ಚಿನ ಜನ ಕೆಳಮಟ್ಟಲೆ ಬದುಕುತ್ತಳೋ? ಯಾಕೆ ತಿಳಿದ್ರೆ ಸಂವಿಧಾನದಲ್ಲಿ ಎಷ್ಟೊಂದು ವ್ಯವಸ್ಥೆಗೆ ಹುಟ್ಟೋ ಆ ಎಲ್ಲ ವ್ಯವಸ್ಥೆಗಳು ಯೋಜನೆಗಳನ್ನ ಮಾಡ್ರೇನು ಅದು ಯಾರಿಗೆ ಸಿಕ್ಕೋಕೋ ಅವಕ್ಕೆ ಸಿಕ್ತಿಲ್ಲ. ಅರಿವನ್ನ ಯಾರು ಪಡ್ಕೊಳೋಕೋ ಅವು ಅರಿವು ಪಡ್ಕೊಂಡು ಸಮಾಜದಲ್ಲಿ ಮುಂದೆ ಬಂದು ಒಳ್ಳೆ ಜೀವನ ನಡೆಸೋಕೂತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಂಗೆ ವಿರಾಜಪೇಟೆ ತಾಲೂಕಿನ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಕೊಟಾರಿ ಇವು ಹೇಳ್ದು. ಇವು ಇಂದು ವಿರಾಜಪೇಟೆ ತಾಲೂಕು ನಾಗರಹೊಳೆನ ತುಂಡು ಮುಂಡಿಗೆ ಕೊಲ್ಲಿ ಗದ್ದೆಹಳ್ಳಿ ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಸೇರಿದಂಗೆ ಬೇರೆ ಬೇರೆ ಇಲಾಖೆ ಮತ್ತು ಸಂಘಟನೆಗಳ ಕೂಡುಕೂಟಲ್ಲಿ ನಡೆದ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಿಭಗಟ್ಟಿ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ವತಿಯಿಂದ ಇದೇ ತಾರೀಕು 16 ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಈ ಉದ್ಯೋಗ ಮೇಳದಲ್ಲಿ ಪ್ಯಾಲೇಸ್ ಟೊಯೋಟಾ ಮೈಸೂರು, ಆರೆಂಜ್ ಕೌಂಟಿ ರೆಸಾರ್ಟ್, ಮೆಡ್ ಪ್ಲಸ್, ಆಲ್ಫಾ ಟೆಕ್ನಾಲಜಿ, ರಾಣಿ ಮದ್ರಾಸ್, ಜಸ್ಟ್ ಡಯಲ್ ಬೆಂಗಳೂರು ಇವು ತಮ್ಮ ಸಂಸ್ಥೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗ ದಾಖಲಾತಿಗಳೊಟ್ಟಿಗೆ ಹಾಜರಾಗುತ್ತ ಉದ್ಯೋಗಾಧಿಕಾರಿಯವು ತಿಳಿಸಿದರು. ಮಡಿಕೇರಿ ಪೇಟೆನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಇದೇ 14-15 ಮತ್ತು 16 ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ಮುಟ್ಟ ಸೇವೆಗೆ ಲಭ್ಯ ಇದ್ದದೆ. ಶನಿವಾರ ಸಂತೆ ಪೇಟೆನ ನಾಡೆ ಕಚೇರಿಯಲ್ಲಿ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿನ ಪೌತಿಕತೆ ಆಂದೋಲನ ಕಾರ್ಯಕ್ರಮದಡಿ ವರ್ಗಾವಣೆ ಸಂಬಂಧ ಅರ್ಜಿ ಸ್ವೀಕಾರ ಇದೇ ತಾರೀಕು 14 ಮಧ್ಯಾಹ್ನ 2:30 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ನಾಡ ಕಚೇರಿ ಸಭಾಭವನದಲ್ಲಿ ನಡೆದಿದೆ ಅಂತ ಉಪತಹಶೀಲ್ದಾರ್ ಬಿಎನ್ ಶ್ರೀದೇವಿಯವರು ತಿಳಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ವತಿಯಿಂದ 2021-22 ಸಾಲಿನ ವರ್ಷದ ವಿಶೇಷ ಶಿಬಿರ ಇದೇ ತಾರೀಕು 15 ಮುಟ್ಟ ನಗರಸಭೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. 15 ಆಖೇರಿ ಕಾರ್ಯಕ್ರಮ ನಡೆಯಕ್ಕಿದ್ದು ಕರ್ನಾಟಕ ರಾಜ್ಯ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿನ ಅಧ್ಯಕ್ಷ ರವಿ ಕುಶಾಲಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ನಗರಸಭೆ ಪೌರಾಯುಕ್ತರಾದ ರಾಮದಾಸ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ 2022 ಸಾಲಿನಲ್ಲಿ ಅರೆಭಾಷೆ ಲಲಿತ ಪ್ರಬಂಧ ಕತೆ ಹಂಗೆನೆ ಕವಿತೆ ಸ್ಪರ್ಧೆ ನಡೆದಿದೆ. ಸ್ವಂತ ರಚನೆ ಕತೆ ಕವಿತೆ ಮತ್ತು ಲಲಿತ ಪ್ರಬಂಧಗಳಿಗೆ ಅವಕಾಶ ಇದ್ದು ಪ್ರಬಂಧ 1,000 ಪದಗ ಹಂಗೆ ಕವಿತೆ 30 ಸಲಗಳ ಮಿತಿಲಿರಕು ಬರ್ದದನ ಕಳಿಸಿಕೆ ಜುಲೈ 15 ಆಖೇರಿ ದಿನ ಆಗಿದ್ದದೆ. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿನ ಸಂಪರ್ಕಿಸಕೃತ ಅಕಾಡೆಮಿನ ರಿಜಿಸ್ಟ್ರಾರರು ತಿಳಿಸಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಸುತ್ತಿರುವ ವಸತಿ ಶಾಲೆಗಳ ವಿದ್ಯಾರ್ಥಿಗಳನ್ನ ಕೇಂದ್ರೀಯ ಪಠ್ಯಕ್ರಮದ ವ್ಯಾಪ್ತಿಗೆ ತರುವ ಸುರುಣ ಹೆಜ್ಜೆಯಾಗಿ ಈ ಶೈಕ್ಷಣಿಕ ವರ್ಷದಂದೇ ಜಿಲ್ಲೆಗೊಂದು ಶಾಲೆನ ಸಿಬಿಎಸ್ಇ ವ್ಯಾಪ್ತಿಗೆ ತರಲಾಗ್ತಟ್ಟು ಸುರುಣ ಹಂತಲ್ಲಿ 31 ಶಾಲೆಗಳಲ್ಲಿ 6-9 ತರಗತಿ ಮತ್ತೆ 11 ತರಗತಿಗೆ ಈ ಪಠ್ಯಕ್ರಮ ಅಳವಡಿಸಲಾಗ್ತಿತ್ತು. ಶಿಕ್ಷಕರ ತರಬೇತಿಗಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ನೊಟ್ಟಿಗೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತ ಇಲಾಖೆಯ ಅಧಿಕಾರಿಗ ತಿಳಿಸಿದರು. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ನ 75 ವರ್ಷದ ಸ್ಥಾಪಕ ಸಂಭ್ರಮಾಚರಣೆ ಅಂಗವಾಗಿ ಕೊಡಗು ನಿಯಮ ವತಿಯಿಂದ ಇದೇ 13 ಸಾರ್ವಜನಿಕರಿಗೆ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಟು ಮಾಡಲಾಯಿತು. ಮೂಳೆ ಸಾಂದ್ರತೆ ಪರೀಕ್ಷೆ, ಸಕ್ಕರೆ ಅಂಶ ಪರೀಕ್ಷೆ, ರಕ್ತದೊತ್ತಡ ಹಂಗೆ ಪ್ರಕೃತಿ ನಿರ್ಣಯನ ಮಡಿಕೇರಿ ಅಪ್ಪಚಕವಿ ರಸ್ತೆಯಲ್ಲಿರುವ ಶ್ರೀ ಅಖಿಲ ರವಿ ಆಯುಷ್ ಶಾಲೆಯಲ್ಲಿ ಬೆಳಿಗ್ಗೆ 10 ಸಾಯಂಕಾಲ 3 ಮುಟ್ಟ ಶಿಬಿರ ನಡೆದಿದೆ. ಹಂಗೇನೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಕೊಡಗು ಆಯುಷ್ ಇಲಾಖೆನ ಕೂಡುಕೂಟಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಕೊಡಗು ವತಿಯಿಂದ ಆರೋಗ್ಯದಲ್ಲಿ ಯೋಗದ ಪಾತ್ರ ತೇಳುವ ವಿಷಯದಲ್ಲಿ ಕಿರುಚಿತ್ರ ಸ್ಪರ್ಧೆ ಏರ್ಪಾಟು ಮಾಡಲಾಯಿತು. ಕಿರುಚಿತ್ರನ ಇದೇ 18 ವಾಟ್ಸ್ಆಪ್ ಮೂಲಕ ಕಳಿಸಿಕೊಡೋಕು. 21 ತೀರ್ಪು ಪ್ರಕಟ ಆದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇದುವರೆಗೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಜಾಹೀರಾತು.